ನನಗೆ ದರ್ಶನ ದೇವ್ರ ರೀ, ಅದಕ್ಕೆ ಏನಾಗಬಾರ್ದ್ರಿ, ಅದಕ್ಕೆ ತೊಂದರೆ ಆದ್ರೆ ಅವ್ರು ಕರೆದ್ರೆ ಸಡನ್ಲಿ ಹೋಗಿಬಿಡ್ತೀರಿ, ಅವ್ರು ಇರಲಿ ಇದನ್ನ ಇರಲಿ, ಆದ್ರೆ ನಾವು ಒಬ್ಬರು ರೈತರಿಗೆ ಈಗ ಒಬ್ಬರು ಮಾಡ್ಲತ್ತಾರ ಅಂದ್ರೆ ಅವ್ರಿಗೆ ಲುಸ್ಕಾನ್ ಆಗ್ಬಾರ್ದ, ಅವ್ರು ಲುಸ್ಕಾನ್ ಆಗ್ಬಾರ್ದ್ರಿ. ಆದಷ್ಟಂತದೊಳಗೆ ಈಗ ಒಂದು 2-3-4 ವರ್ಷನಾಗ ಏನಿರಲಿಲ್ಲ, ಯಾವರೇ ಈಗ ರೋಗ ಬಂದು ಅವ್ರ ಏನೋ ಕಂಟ್ರೋಲ್ ಆಗಲಿಲ್ಲ, ಅವ್ರು ಕಂಟ್ರೋಲ್ ಆಗಲಿಲ್ಲ ನಾನು ಕರೆಸಿರೋ ನನಗೆ ಏನತ್ತಿರಲ್ಲ ರೀ, ಹೋದ್ರಂದ್ರೂ ಏನತ್ತಿರಲ್ಲ ರೀ, ಅದು ಹೇಳಿದ್ದೀವಿ ರೀ ಸರ್. ನಮ್ಮ ಅನುಭವ ಎಷ್ಟು ಇರ್ತಾವ, ಕವರ್ ಆಗಿದ್ರಿಂದ ಏನತ್ತಿಲ್ಲ, ಒಂದೊಂದು ಕವರ್ ಆಗ ನಾನು ಅತಿ ಈಗ 4-5 ವರ್ಷನಾಗಂತರೂ ಏನತ್ತಿರಲ್ಲ ರೀ, ಹೆಚ್ಚಾಗಿರ್ತೀರ. ಅಂದ್ರೆ ದ್ರಾಕ್ಷಿ ಬೆಳೆಗಾರರು ಏನೇ ಒಂದು ಟ್ರೀಟ್ಮೆಂಟ್ ಕೊಡೋದಿತ್ತಂದ್ರು ನಿಮಗೆ ಕೇಳ್ಕೊಂಡೇ ಟ್ರೀಟ್ಮೆಂಟ್ ಕೊಡ್ತಾರೆ? ಹಾಂ, ಏನೇ ಕೊಡೋದಿತ್ತು ಕೇಳ್ಕೊಂಡೆ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಅಂದರೆ ಏನೋ ಈಗ ಇದನ್ನು ಮಾಡೋದಿತ್ತು, ಇವತ್ತು ನಾ ಸಂಜೆ ಕೇಳಿದ್ರೂ ಏನತ್ತಿರಲ್ಲ ರೀ, ಏನೋ ಇದನ್ನಾದ್ರು ಅವ್ರದ್ದನ್ನ ನನ್ನ ಹೆಸರು ತರ್ಲಾಕೂ ಏನತ್ತಿರಲ್ಲ ಸರ್. ಮೇನ್ ಫಸ್ಟ್ ಕಾರಣೀಭೂತರು ಅವ್ರವ್ರು ಸರ್. ಈಗ ಇದು ಅನ್ನ ಇದು ಹೇಳ್ಯಾನಪ್ಪ, ಇದನ್ನು ಇದು ಹೇಳ್ಯಾನು, ಇನ್ನೇಲಿ ಅವ್ರಿಗೆ ಫೋನ್ ಹಚ್ಚೋದು ಹೊಡಿಬೇಕು ನಮ್ಮ ಕೆಲಸ ನಿಮಗೆ ಅಂತ ಹೇಳಿ ಏನತ್ತಿರಲ್ಲ ರೀ. ಫಸ್ಟ್ ನಮ್ಗೆ ಹೇಳೋಕಿತ್ತೂ ಪ್ರಿಫರೆನ್ಸ್ ಏನು ಅವ್ರದ್ದನ್ನ ನಮ್ಮ ಮುಖ್ಯ ಸರ್, ಅವ್ರದ್ದನ್ನ ಮುಖ್ಯ ರೀ, ಅವ್ರ ಇಬ್ಬರದೂ ನಮಗೆ ನಮ್ಮದು ಒಂದು ಪಟ್ಟು ಇತ್ತಂದ್ರೆ ಸರ್ ಅದಕ್ಕೆ ಸಕ್ಸಸ್ ಆಗ್ಲಾಕೂ ಅವ್ರದ್ದು ರೈತರದೂ 3 ಫಟ್ ನಮ್ಗಿತ್ತೂ 2 ಫಟ್ ಅವ್ರದ್ದು ಹೆಚ್ಚು ಬರ್ತೈತೆ ಸರ್. ಈಗ ಕಳೆದ 15 ವರ್ಷಗಳಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವು ಹೇಳಿದ್ದನ್ನು ಚಾಚು ತಪ್ಪದೆ ಎಲ್ಲ ರೈತರು ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ 16 ಟನ್ ಒಂದು ಎಕರೆಗೆ ಬರುವಲ್ಲಿ ಅದರ ಡಬಲ್ ಬರ್ತಾ ಇದೆ, 30, 32, 35 ಹಿಂಗೆ ಬರ್ತಾ ಇದೆ, ಮತ್ತು ಸರಳವಾಗಿ ವಿಶ್ವಾಸ ಕೂತೆ ಕೊಡ್ತಾ, ಇದರೊಳಗೆ ಏನು ಸಂಶಯನೇ ಇಲ್ಲ ಅದರೊಳಗೆ ಸರಿ ವಿಶ್ವಾಸ ಕೊಂಡಿರ್ಬೇಕಂದ್ರೆ ಹಿಂಗಿಲ್ಲ ಸರ್. ಎಲ್ಲ ದೇವ್ರ ಕೃಪೆನು ಒಂದು ಬೇಕ್ರಿ ಸರ್, ಬೇಕಾದಂಥ ಈಗ ನಾವು ಎಲ್ಲ ತಿರುಗಾಡಾಗಿ ನೋಡಿದ್ರಿ ಸರ್, ಫುಲ್ ಅದರೊಳಗೆ ಎಕ್ಸ್ಪೀರಿಯನ್ಸ್ ಇದ್ದವರು ಸರ್. ಈಗ ಒಂದು 100 ಪ್ಲಾಟ್ ಅದಾವ್ರಿ ಸರ್, 100 ಪ್ಲಾಟ್ನಾಗ ಮಿನಿಮಮ್ ಒಂದು 10 ಪ್ಲಾಟ್ ಅದೇ ಡ್ಯಾಮೇಜ್ ಆಗಿರ್ತಾವ್ರಿ ಸರ್. ಇಲ್ಲಿವರೆಗೆ ನನ್ನ ಸರ್ವಿಸ್ದೊಳಗೆ ಏನತ್ತಿರಲಿಲ್ಲ ಸರ್, ಯಾವ ಅಂಥವು ಏನತ್ತಿರಲಿಲ್ಲ ರೀ, ಡ್ಯಾಮೇಜ್ ಆಗಿಲ್ಲರಿ ಸರ್, ಡ್ಯಾಮೇಜ್ ಆಗಿಲ್ಲ. ಈ ಸತ ಇಷ್ಟು ಕ್ಲೈಮೇಟ್ ಕೆಟ್ಟಿರಲ್ಲ ಸರ್, ಕೆಟ್ಟರು ರೀ ಒಂದು ಪ್ಲಾಟ್ 8 ಫುಟಿನ ಕಲ್ಲಿನ ಪ್ಲಾಟ್ ಪೆಂಡಲ್ ಪ್ಲಾಟ್ ಐತಿ ಅದು ಫ್ಲವರಿಂಗ್ದಾಗ. ಇದನ್ನಾದ್ರೂ ಟೋಟಲ್ ಪ್ಲಾಟ್ದೊಳಗೆ ರೀ ಫ್ಲವರಿಂಗ್ ಟೈಮ್ದಾಗ ಒಂದು ಪ್ಲಾಟ್ ಕಾಳಜಿ ಆಡಿಸ್ತಾರೆ ಸರ್. ಅದು ಅಷ್ಟೂ ನನಗೆ ಮನ್ಸಿಗೆ ಆತ್ರಿ, ಅಂದ್ರೆ 1 ವರ್ಷ ನಾವು ಅದಕ್ಕೆ ಹಾಕಿ ಇದನ್ನು ಮಾಡಿ ಬೆಳೆಸಿ ಖರ್ಚು 1 ವರ್ಷ ರೈತರನ್ನ ಎಲ್ಲರೇ ನಾವು ಅದ್ರೊಳಗೆ ಲಾಸ್ ಆದೀವಿ ಅಂದ್ರೆ ಸರ್ ನಾವು 3 ವರ್ಷ ಜಗ್ಗಾಡ್ಬೇಕಾಗತ್ರಿ. ಅದು ಇದನ್ನಾಗೈತೆ ಅಂದ್ರೂ ಸರ್ ಅದು ಏನು 4 ಎಕರೆ ಐತ್ರಿ ಸರ್, ಎಕರೆಗೆ ಪೂರ ಫೇಲ್ ಆಗೈತೆ ಅಂದ್ರೂ 12 ಟನ್ ಬೆದಾನ್ ಬೀಳ್ತೈತ್ರಿ ಸರ್, 40-50 ಟನ್ ಕಾಯಿ ಬೀಳ್ತೈತ್ರಿ ಸರ್, 50 ಟನ್ ಕಾಯಿ ರೀ. ಅದು ಪೂರ ಏನತ್ತಿರಲಿಲ್ಲ ನಮ್ಮ ಇದ್ರೊಳಗೆ ಏನತ್ತಿರಲಿಲ್ಲ ಸರ್, ಪೂರ ಈ ವರ್ಷಿನ ಕ್ಲೈಮೇಟ್ದೊಳಗೆ ಅದೊಂದು ಸ್ವಲ್ಪ ಡ್ಯಾಮೇಜ್ ಅಂತ ಹೇಳಿ ಲೆಕ್ಕ ಹಿಡ್ದಿದ್ದೀವಿ ರೀ ಸರ್. ನಾ ಡ್ಯಾಮೇಜ್ ಅಂತ ಲೆಕ್ಕ ಹಿಡಿದ್ರೂ ರೀ 50 ಟನ್ ಏನತ್ತಿರಲ್ಲ ರೀ, ಕಾಯಿ ಬೀಳ್ತೈತೆ ರೀ, 12 ಟನ್ ವೇದನ ಹಾಕತ್ರಿ, ಎಕರೆಗೆ 3 ಟನ್ ಸರಾಸರಿ ಅಷ್ಟರೇ ಹಾಕತ್ತೆ ರೀ ಸರ್. ಅಂದ್ರೆ ಸಂದರ್ಭ ಸನ್ನಿವೇಶ ಯಾವುದೇ ಇರಲಿ, ವಾತಾವರಣ ಏರುಪೇರಾಗಿರಲಿ, ಮಳೆ ಬಂದಿರಲಿ ಅಥವಾ ಆಲಿ ಕಲ್ಲು ಬಿದ್ದಿರಲಿ ಏನೇ ಆಗಿರಲಿ, ಅಂಥ ಸಂದರ್ಭದೊಳಗೆ ಸಹಿತ ನಮ್ಮ ರೈತರು ಚಿಂತೆ ಮಾಡೋಂಗಿಲ್ಲ. ಚಿಂತೆ ಅಂದ್ರೆ ಸರ್ ಒಂದು ಹೆಂಗೆ ಕತ್ರಿ ಸರ್, ಈ ವರ್ಷಿನ ಕ್ಲೈಮೇಟ್ದೊಳಗೆ ರೀ ನಾವು ರೈತರಿಗೆ ಒಂದು ಏನು ಸರ್ ಡೇರಿಂಗ್ ಏನು ಹೇಳ್ತಿರಲಿಲ್ಲ ಸರ್, ನಮ್ಮ ಕೈಯಾಗ ಹೊಕ್ಕತ್ತೆ ಅನ್ನೋದು ಗೊತ್ತಿರ್ತೈತೆ ರೀ, ಆದ್ರೆ ನಮ್ಮ ಎಕ್ಸಾಕ್ಟ್ ಪ್ರಯತ್ನ ನಾವು ಮಾಡ್ತಿರ್ತೀವಿ ರೀ. ಅವ್ರಿಗೆ ಒಟ್ಟ ಬಿಟ್ಟು ಕೊಡೋದಿಲ್ಲರಿ ಸರ್, ಒಟ್ಟ ಏನೂ ಆಗೋದಿಲ್ಲ ಅಂತ ಹೇಳಿ ನಾವೇನು ಡೇರಿಂಗ್ ಕೊಡ್ತಿರಲಿಲ್ಲ ಸರ್. ಗಡಬಡಿಸಿ ಅದ್ರ ಒಳಗೆ ನಾವು ಡೇರಿಂಗ್ ಏನಾರ ಕಳ್ಕೊಂಡಿವನಾರ ಸರ್, ಪಡ ಫೇಲ್ ಆಗ್ಲಕ್ಕ ಮೇನ್ ಕಾರಣ ಕರ್ತನ ಅದಾಗಿಬಿಡ್ತೈತೆ ಸರ್. ನಾವು ಏನು ಕೊಡ್ಬೇಕು ಅನ್ನೋದು ಕೊಟ್ಟಿರ್ತೀವಿ ಸರ್, ಅದು ಮೊದಲನೇ ವಿಟ್ನೆಸ್ದೊಳಗೆ ಇರ್ತೈತ್ರಿ ಸರ್. ಅಂಥ ವಿಟ್ನೆಸ್ದೊಳಗೆ ಅದನ್ನು ಕರೆಕ್ಟಾಗಿ ಮೇಂಟೆನ್ಸ್ ಮಾಡೋದು ಅಷ್ಟು ನಮಗೆ ಇದನ್ನು ಬೇಕ್ರಿ ಸರ್. ಒಂದೀಟ್ ಅದಕ್ಕೆ ಏನಾರ ಹೆಚ್ಚು ಆಗ್ತದೆ, ಇವ ಈ ಸರ್ತಿ ಒಂದೊಂದು ಕೆಲವೊಂದು ಪ್ಲಾಟ್ ಡ್ಯಾಮೇಜ್ ಆಗಿದ್ದು ಏನತ್ತಿರಲಿಲ್ಲ ರೀ, ಮಳೆ ಇತ್ತು ನಮ್ಮದೆಲ್ಲ ಪ್ಲಾಟ್ ಹೋಗ್ತೈತಿ. ಇದನ್ನು ಯಾರ ಒಂದು ಸ್ವಲ್ಪ ಗಡ್ಬಡಿಸಿದಿರಲಿಲ್ಲ ಸರ್, ಗಡ್ಬಡಿಸಿದವರು ಹೋಗ್ಯಾವ್ರಿ ಸರ್. ಒಟ್ಟು ಒಂದು ಲೆವೆಲ್ದೊಳಗೆ ಅದಕ್ಕೆ ಎಟ್ಟು ಮಾಡ್ಬೇಕಲ್ಲ ಅಟ್ಟ ಮಾಡಬೇಕು, ಹೆಚ್ಚಿನ ಮಾಡೋದು ಬೇಡ, ಇದ್ರೆ ನಮ್ಮದು ಇರಲಿಕ್ಕೆ ಇಲ್ಲ ಅಂಥವು ಯಾವ ಮಾಡ್ಯಾರಲ್ಲ ರೀ, ಅವಕ್ಕೆ ಏನೂ ಆಗ್ಯಾಗಿಲ್ಲ ಸರ್, ಹೆಚ್ಚು ಪ್ರೆಷರ್ ಹಾಕಿಯೇ ಹೋಗ್ಯಾವ್ರಿ ಸರ್. ಈಗ ಒಂದು 100 ಜನ ಅಂಥೇಳಿ ಹೇಳಿದ್ರಿ ರೈತರು ತಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ತಮ್ಮ ಒಂದು ತಂತ್ರಜ್ಞಾನವನ್ನು ತಮ್ಮ ಹೊಲದೊಳಗೆ ಅಳವಡಿಸ್ಕೊಂಡಿದ್ದಾರೆ ಅಂಥೇಳಿ, ಈ 100 ಜನ ರೈತರು ಏನಿದ್ದಾರೆ, ಎಷ್ಟು ಜಮೀನು ಅದ ಅವ್ರದ್ದು, ಎಷ್ಟು ಕ್ಷೇತ್ರದೊಳಗೆ ಅವರು ದ್ರಾಕ್ಷಿಯನ್ನು ಬೆಳೆದಾರೆ ಸರ್? ಒಬ್ಬೊಬ್ಬರು ಮಿನಿಮಮ್ 100 ಜನ ಮೀನ್ದೊಳಗೆ ರೀ, ಈಗ ಏನಿದ್ರಲ್ಲ ಸರ್ ನನ್ನ ಕಡೆ ಇರ್ತಕ್ಕಂಥ ಪ್ಲಾಟ್ಗಳು ಸರ್ 5 ಎಕರೆ ಮೇಲಿನ ರೈತರು ಅದಾರೆ ಸರ್, ಮಿನಿಮಮ್ ಒಂದು 20% ರೀ ಸರ್, 20% 2-3 ಎಕರೆ ಅಷ್ಟೇ ರೀ ಸರ್. ಒಂದು ಅದ್ರೊಳಗೆ ಒಂದು 40% ಅಂತೂ ಏನಿದ್ರಲ್ಲ ಸರ್, 40%